87ನೇ ಶ್ಲೋಕ ಪಾಠ ಮಾಡೋಣ. ಸವಸ್ತು ಸೋಪಲಂಬಂ ಚ ದಯಂ ಲೌಕಿಕಮಿಷ್ಯತೆ ಅವಸ್ತು ಸೋಪಲಂಬಂ ಚ ಶುದ್ಧಂ ಲೌಕಿಕಮಿಷ್ಯತೆ ಅವಸ್ತ್ವನುಪಲಂಬಂ ಚ ಲೋಕೋತ್ತರಮಿತಿ ಸ್ಮೃತಂ ಜ್ಞಾನಂ ಜ್ಞೇಯಂ ಚ ವಿಜ್ಞೇಯಂ ಸದಾ ಬುದ್ಧೈ ಪ್ರಕೀರ್ತಿತಂ ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೇ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ. ಜ್ಞಾನೇ ಚ ತ್ರಿವಿಧೇ ಜ್ಞೇಯೇ ಕ್ರಮೇಣ ವಿದಿತೇ ಸ್ವಯಂ ಸರ್ವಜ್ಞತಾ ಹಿ ಸರ್ವತ್ರ ಭವತೀಹ ಮಹಾಧಿಯಃ. ಲೌಕಿಕ ಶುದ್ಧ ಲೌಕಿಕ ಮತ್ತು ಲೋಕೋತ್ತರ ಜಾಗೃತ ಸ್ವಪ್ನ ಗಾಢನಿದ್ರ ಸುಷುಪ್ತಿ ಲೋಕೋತ್ತರ ಅಂದರೆ ಸುಷುಪ್ತಿ ಗಾಢನಿದ್ರ ಈ ಮೂರನ್ನು ದಾಟಿದ್ದು ಈ ಮೂರನ್ನು ಮೀರಿದ್ದು ನಾಲ್ಕನೆಯದು ನಾಲ್ಕನೆಯದಂತೆ ನಾಲ್ಕನೆಯದು ಅದು ತುರಿಯ ಅದನ್ನು ಯಾರು ತಿಳಿದರೋ ಈ ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನು ಯಾರು ತಿಳಿದರೋ ಸ್ವಯಂ ವಿದಿತೆ ಅದನ್ನು ಯಾರು ಇನ್ನೊಂದು ಏನನ್ನು ಅವಲಂಬಿಸದೆ ಇದ್ದಂತಹ ಆ ಅರಿವೇ ನಾನು ಅನ್ನುವುದನ್ನು ಯಾರು ತಿಳಿದರೋ ಅವರು ಮಹಾಧಿಯ ಅವರೇ ಪಂಡಿತರು ಅವರೇ ಸರ್ವಜ್ಞತ ಅವರು ಮಹಾಧಿಯರು ಮಹಾಬುದ್ಧಿವಂತರು ಅಂತ ಧಿಯ ಅಂದರೆ ಬುದ್ಧಿವಂತರು ಮಹಾಧಿಯ ಅಂದರೆ ಮಹಾಬುದ್ಧಿವಂತರು ಜ್ಞಾನಿಗಳು ಅಂತ ಸರಳ ಸುಂದರ ಶಬ್ದವನ್ನು ಅರ್ಥ ಮಾಡ್ಕೊಂಬಣಂತೆ ಅವರೇ ಜ್ಞಾನಿಗಳು ಈ ಮೂರನ್ನು ಜ್ಞೇಯಗಳು ಎಂದು ಕರೆದಿದ್ದಾರೆ ಯಾವ ಮೂರುಗಳನ್ನು ಅದಕ್ಕೆ ನೀವು ಅದನ್ನು ತರ್ತೀರಂತ ಸ್ಪೆಷಲ್ ಆಗ್ತದೆ ಇವು ಮೂರು ಜ್ಞೇಯಗಳು ಲೌಕಿಕ ಶುದ್ಧ ಲೌಕಿಕ ಲೋಕೋತ್ತರ ಇವು ಮೂರು ಜ್ಞೇಯಗಳು ಒಂದು ಇಂದ್ರಿಯ ಸಹಿತವಾಗಿ ಶಬ್ದಸ್ಪರ್ಶಾದಿಗಳನ್ನು ವಿಂಗಡಿಸಿ ಬೇರ್ಪಡಿಸಿ ವಿಭಾಗವಾಗಿ ಅನುಭವಪೂರ್ವಕವಾಗಿ ಒಪ್ಪಿಕೊಂಡಂತಹ ಅನುಭವ ಕ್ಷೇತ್ರ ಜಾಗೃತ ಅವಸ್ಥ ಇನ್ನೊಂದು ವಸ್ತುಗಳನ್ನು ಉಪಯೋಗ ಮಾಡದೇನೆ ಆದರೂ ಕೂಡ ಒಂದು ಪ್ರಪಂಚವನ್ನು ಅನುಭವಿಸ್ತೀವಿ ಅದು ಸ್ವಪ್ನ ಇವು ಎರಡು ಇಲ್ಲದೇ ಇದ್ದಂತಹ ಲೋಕೋತ್ತರ ಈ ಮೂರೂ ಕ್ಷೇತ್ರಗಳು ಜ್ಞೇಯ ಜ್ಞೇಯ ಜ್ಞೇಯ ಆದರೆ ಏನನ್ನು ತಿಳ್ಕೋಬೇಕಾಗಿದೆಯೋ ಜ್ಞಾನಂ ನಾಮರೂಪರಹಿತವಾದ ಅರಿವು ಸ್ವಯಂ ಅರಿವು ಅವರು ಉಪಯೋಗ ಮಾಡೋ ಶಬ್ದ ಹೀಗಾಗಿ ಈ ಶ್ಲೋಕದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಜ್ಞಾನೇ ಮತ್ತು ತ್ರಿವಿಧೇ ಜ್ಞೇಯೇ, ಮೂರು ವಿಧವಾದ ಜ್ಞೇಯಗಳು. ಜ್ಞಾನವನ್ನು ಅರಿವು, ಅರಿವು ಮಾತ್ರವಾದದ್ದನ್ನು, ಮತ್ತು ಮೂರು ವಿಧವಾದ ಜ್ಞೇಯಗಳನ್ನು ಕ್ರಮೇಣ ವಿಧಿತೆ, ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿ ಗುರುತಿಸ್ತಾ ಇನ್ನೊಂದನ್ನು ಅಲ್ಲಗಳಿತಾ ಇದ್ದದ್ದಾದರೆ ಆವಾಗ ಏನು ಆ ಅರಿವು ನಾನೇ ಎನ್ನುವ ಅರಿವು ನನಗೆ ಸ್ಪಷ್ಟವಾಗುತ್ತದೆಯೋ, ಸ್ವಯಂ ಆ ಅರಿವೇ ನಾನು ಎನ್ನುವ ಅರಿವು ನನಗೆ ಯಾವಾಗ ಸ್ಪಷ್ಟವಾಗುತ್ತದೆಯೋ ಆವಾಗ ಹೇಳ್ತಾರೆ ಈ ಧೀಮಂತರು ಜ್ಞಾನಿಗಳು ಹೇಳ್ತಾರೆ, ಅದು ಸರ್ವಜ್ಞತಾ, ಸತತವಾದ ಅರಿವಿನ ಸ್ವರೂಪವೇ ಆಗಿರ್ತದೆ, ಎಲ್ಲೆಲ್ಲಿಯೂ ಅರಿವಾಗಿ ಇರುತ್ತಾನೆ ಎಂದು ಜ್ಞಾನಿಗಳು ಪಂಡಿತರು ಸ್ಪಷ್ಟಪಡಿಸಿದ್ದಾರೆ. ಏನೆಂದು ಇವನು ಮಹಾಬುದ್ಧಿವಂತ, ಮಹಾಧಿಯ ಇಹ ಭವತಿ ಮಹಾಧಿಯ, ಇಲ್ಲಿಯೇ ಅವನು ಮಹಾ ಧೀಮಂತನಾಗುತ್ತಾನೆ, ಮಹಾಬುದ್ಧಿವಂತನಾಗುತ್ತಾನೆ, ಅವನು ಮಹಾಜ್ಞಾನಿ ಆಗುತ್ತಾನೆ. ಇಹ ಅಂತ ಶಬ್ದ ಯಾಕೆ ಹಾಕಿದರು? ಇಲ್ಲ ಇಲ್ಲಲ್ಲದೆ ಇನ್ನೆಲ್ಲಿ? ಇಲ್ಲ, ಪರಲೋಕದಲ್ಲಿ ಆಗ್ಬೋದಲ್ಲ ಅವನ ಜ್ಞಾನ, ಇಹ ಅಂತ ಯಾಕೆ ಹಾಕಬೇಕು? ನೀನು ಜೀವನ್ಮುಕ್ತ ಸ್ಥಿತಿಯೇ ನಿನ್ನ ಸ್ಥಿತಿ, ಜೀವಾನಂತರ ಅಲ್ಲ, ನಿನ್ನ ಸ್ಥಿತಿನೇ ಜೀವನ್ಮುಕ್ತ. ಏನು ನಡ್ಕೊಂಡು ಹೋಗಬೇಕು, ಯಾವುದು ನಡ್ಕೊಬೇಕು, ಯಾವಾಗ ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಹೋಗಲಿ, ಆದರೆ ಅಸಹಜವಾದ ಈ ಎಲ್ಲ ಸ್ಥಿತಿಗಳಲ್ಲಿಯೂ ನಿನ್ನ ಸಹಜ ಸ್ಥಿತಿ ಏನು ಅಂತಂದರೆ ಅರಿವು ಮಾತ್ರ ಅನ್ನುವುದು ನಿನಗೆ ಸ್ಪಷ್ಟವಾಗಿದ್ದರಿಂದಾಗಿ ಸ್ವಯಂ ಶಬ್ದ ತೋರಿಸ್ತದೆ. ನನಗೆ ಯಾರೋ ಹೇಳಿಕೊಟ್ಟಿದ್ದರಿಂದ ಆಗಿಲ್ಲ, ಅದರ ಸತ್ಯಾಂಶವನ್ನು ನಾನು ಗುರುತಿಸ್ತಾ ಇದ್ದೇನೆ. ಅರಿತೆನು ಎನ್ನುವಾಗ ಕೂಡ ಅರಿವೇ ನನಗಿರಬೇಕಾಗ್ತದೆ, ಸಾರಿ ಅರಿವೇ ನಾನಾಗಿರಬೇಕಾಗ್ತದೆ. ಅರಿಯಲಿಲ್ಲ ಅನ್ನುವಾಗ ಕೂಡ ನಾನು ಅರಿವಿನ ಸ್ವರೂಪವೇ ಆಗಿರಬೇಕಾಗ್ತದೆ. ಸತತವಾಗಿ ಸದಾ ಅರಿವನ್ನು ಹೊರತುಪಡಿಸಿ ಇನ್ನೇನಾಗಲಿಕ್ಕೆ ಸಾಧ್ಯ? ನಾನು ಹೇಳು, ನಾನು ಒಪ್ಕೊಂಡ್ಬಿಡ್ತೇನೆ. ಆದ್ದರಿಂದ ಮಹಾಧಿಯ ಇವನು ಮಹಾಬುದ್ಧಿವಂತ, ಮಹಾಜ್ಞಾನಿ ಅಂತ ಅರ್ಥ. ಜ್ಞಾನಿ ಭವತಿ ಇತ್ಯರ್ಥ. 348 ಭಾಷ್ಯ. ಜ್ಞಾನೇ ಚ ಲೌಕಿಕಾದಿ ವಿಷಯೇ, ಜ್ಞೇಯೇ ಚ ಲೌಕಿಕಾದೌ ತ್ರಿವಿಧೇ ಪೂರ್ವಂ ಲೌಕಿಕಂ ಸ್ಥೂಲಂ ತದ್ ಅಭಾವೇನ ಪಶ್ಚಾತ್ ಶುದ್ಧಂ ಲೌಕಿಕಂ ತದ್ ಅಭಾವೇನ ಲೋಕೋತ್ತರಂ ಇತಿ ಏವಂ ಕ್ರಮೇಣ ಸ್ಥಾನ ತ್ರಯ ಅಭಾವೇನ ಪರಮಾರ್ಥ ಸತ್ಯೇ ತುರಿಯೇ ಅದ್ವಯೇ ಅಜೇ ಅಭಯೇ ವಿದಿತೇ ಸ್ವಯಮೇವ ಆತ್ಮಸ್ವರೂಪಮೇವ. ಜ್ಞಾನೇ, ಜ್ಞಾನದಲ್ಲಿ ಮತ್ತು ಲೌಕಿಕಾದಿ ವಿಷಯೇಚ, ನಾಮರೂಪಗಳಿಂದ ಸಹಿತವಾದ ಇಂದ್ರಿಯ ಮತ್ತು ವಿಷಯಗಳ ಸ್ಪರ್ಶದಿಂದ ಸಾರ್ವತ್ರಿಕವಾಗಿ ಅನುಭವಿಸಲ್ಪಟ್ಟಂತಹ ಏನು ವಿಷಯಗಳಿವೆಯೋ ಅವು ಲೌಕಿಕಾದಿ ಲೌಕಿಕ ವಿಷಯಗಳು ಅಂತ ಕರೆಯಲ್ಪಡ್ತವೆ. ಅವು ಮೂರು ಥರ ಇವೆ, ಮೂರು ಜ್ಞೇಯಗಳಾಗಿ ಲಭ್ಯ ಇವೆ. ಒಂದು ಜಾಗೃತ ಜ್ಞೇಯ, ಇನ್ನೊಂದು ಸ್ವಪ್ನ ಜ್ಞೇಯ, ಮತ್ತೊಂದು ಲೋಕೋತ್ತರ ಅರ್ಥಾತ್ ಗಾಢನಿದ್ರ. ಅದನ್ನೇನಂತ ಹೇಳ್ತಾರೆ, ಲೌಕಿಕಾದಿ ವಿಷಯ, ಲೌಕಿಕ ಶುದ್ಧ ಲೌಕಿಕ ಮತ್ತು ಲೋಕೋತ್ತರ ತ್ರಿವಿಧೇ ಪೂರ್ವಂ ಲೌಕಿಕಂ. ಅದರಲ್ಲಿ ಮೊಟ್ಟ ಮೊದಲು ಏನು ಬರ್ತದೆ, ಮುಂಚಿತವಾಗಿ ಬರೋದು ಪೂರ್ವಂ, ಮುಂಚಿತವಾಗಿ ಬರೋದು ಏನದು ಲೌಕಿಕಂ. ಆ ಲೌಕಿಕವು ಸ್ಥೂಲಂ. ಯು ಹ್ಯಾವ್ ಟು ಟ್ರಾವೆಲ್ ನೋ ಫ್ರಮ್ ಸ್ಥೂಲ ಟು ಸೂಕ್ಷ್ಮ, ಯು ಹ್ಯಾವ್ ಟು ಟ್ರಾವೆಲ್. ಸೊ ವಿ ಆರ್ ನೌ ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ಟೂರ್, ವಿ ಆರ್ ಟ್ರಾವೆಲಿಂಗ್ ನೌ. ಈಗ ನಾವೇನು ಮಾಡ್ತಾ ಇದ್ದೇವೆ, ಪ್ರವೇಶ ಆಗ್ತಾ ಇದ್ದೇವೆ. ಈಗ ಮೊಟ್ಟ ಮೊದಲಿಗೆ ಏನು ಪ್ರವೇಶ ಆದ್ವಿ ನಾವು, ಸ್ಥೂಲಂ. ತದ ಅಭಾವೇನ ಪಶ್ಚಾತ್, ಆನಂತರ ಅದು ಕಳಚಿ ಹೋಗಿ ಶುದ್ಧಂ ಲೌಕಿಕಂ, ಅದು ಕಳಚಿ ಹೋಗ್ಬಿಡ್ತು. ನಾವೇನೂ ಮಾಡಲಿಲ್ಲ, ಈ ಕ್ಷಣವೂ ನಾವು ಏನೂ ಮಾಡೋದಿಲ್ಲ. ಇದು ದೊಡ್ಡ ಭ್ರಮ ಕೂತ್ಬಿಟ್ಟಿದೆ. ಈಗ ನಾವು ಇಷ್ಟೇ ಮಾಡಬೇಕಾಗಿದ್ದು ಇದಷ್ಟು ಭ್ರಮ, ಭ್ರಮ ಅನ್ನ ಭ್ರಮ ಅಂತ ಗುರುತಿಸ್ಬಿಟ್ರೆ ಆಯ್ತು ಅಷ್ಟೇ. ಈಗೂ ಕೂಡ ನಾವು ಕಳ್ಕೊಂಬೋದು ಏನಿಲ್ಲ, ಬಿಡೋದು ಏನಿಲ್ಲ. ನೀವು ವಿಚಾರ ಮಾಡಿ, ದಿನವೂ ಜಾಗೃತಾವಸ್ಥೆಯಲ್ಲಿದ್ದಂತಹ ನಾವು ಸ್ವಪ್ನಕ್ಕೆ ಹೋಗುವ ಪೂರ್ವದಲ್ಲಿ ಇದನ್ನು ನಾವು ಬಿಟ್ಟಿರ್ತೇವ ಇಲ್ಲ ಬಿಟ್ಟಿರ್ತೀವಿ? ಇವನು ಫುಟ್ಬಾಲ್ ಪ್ಲೇಯರು, ಎಕ್ಸಲೆಂಟ್ ಗೋಲ್ಡ್ ಮೆಡಲ್ ಇವನು. ಕನಸಿನಲ್ಲಿ ಕಾಲು ಕಳ್ಕೊಂಡಾನೆ, ಕನಸಿನಲ್ಲಿ ಅವನು ಆಪರೇಷನ್ ಮಾಡಿಸೋತಾನೋ ಇಲ್ಲೋ, ಆದ್ರೆ ಅವನ ಕಾಲು ಅದನೋ ಇಲ್ಲೋ, ಆದ್ರೆ ಮತ್ತೆ ಆಪರೇಷನ್ ಏನು ಆಪರೇಷನ್ ಆಯ್ತು ಈಗ? ಕನಸಿನ ಕಾಲು ಆಪರೇಷನ್, ಕನಸಿನ ಟ್ರೀಟ್ಮೆಂಟ್. ಕನಸು ಯೋಗೀಶೋಕ್ಯ ತಾನೇ ಗುಣ ಆಗ್ತಾ ಇದೆಯಪ್ಪ, ಅವಸರ ಮಾಡಬೇಡ, ಬೇಗ ಗುಣ ಆಗು. ಯಾವ ಕಾಲು ನೋಡಿ ಹೇಳ್ತೀನಿ, ಫ್ರ್ಯಾಕ್ಚರ್ಡ್ ಕಾಲು ನೋಡೇ ತಾನ ಹೇಳೋದು ನೀನು, ಏನು ಅರ್ಥ? ಅಲ್ಲೇ ಬಿಟ್ಟೆ ಏನನ್ನು, ಜಾಗೃತದ ಶರೀರವನ್ನು, ಜಾಗೃತದ ಕಾಲನ್ನು ಎಲ್ಲ ಅಲ್ಲೇ ಬಿಟ್ಟೆ. ಈಗ ನನಗೆ ಸತ್ಯ ಯಾವುದಿದು? ಆದರೆ ಇದು ಈ ಕ್ಷೇತ್ರ ಅದಕ್ಕಿಂತ ಸೂಕ್ಷ್ಮ ಇದೆ ಅಂತ ಹೇಳ್ತಾರೆ ಅಷ್ಟೇ ವ್ಯತ್ಯಾಸ. ಏನು ತದ ಅಭಾವೇನ ಪಶ್ಚಾತ್ ಏನವು ಲಭ್ಯ ಇದೆ, ಅದು ಮೊದಲು ಇದ್ದದ್ದು ಸ್ಥೂಲಂ ಬಿಟ್ಕೊಟ್ವಿ, ಈಗ ನಮಗೆ ಪ್ರಾಪ್ತವಾಗಿದೆ ಶುದ್ಧಂ ಲೌಕಿಕಂ, ಶುದ್ಧಂ ಲೌಕಿಕಂ ಪ್ರಾಪ್ತ ಆಗಿದೆ. ವೆರಿ ಗುಡ್. ಇದು ಹೀಗೆ ಇರುವುದಿಲ್ಲ, ತದ ಅಭಾವೇನ ಅದು ಕೂಡ ಕಳಚಿ ಹೋಗ್ತದೆ. ಜಾಗೃತವು ಸ್ವಪ್ನದಲ್ಲಿಲ್ಲ, ಸ್ವಪ್ನದ ವಸ್ತು ಜಾಗೃತದಲ್ಲಿಲ್ಲ. ಜಾಗೃತ ಸ್ವಪ್ನಗಳೆರಡು ನಿದ್ರೆಯಲ್ಲಿಲ್ಲ, ಇವು ಮೂರು ನಿನ್ನಲ್ಲಿಲ್ಲ. ಟಾರ್ಗೆಟ್ ಇಸ್ ನೀನು, ಇವು ಮೂರು ನಿನ್ನಲ್ಲಿಲ್ಲ. ತದ ಅಭಾವೇನ ಲೋಕೋತ್ತರಂ ಇತಿ, ಈ ಪ್ರಕಾರ ಸ್ಥೂಲದಿಂದ ಸೂಕ್ಷ್ಮ, ಅದಕ್ಕಿಂತ ಸೂಕ್ಷ್ಮ ನಾವು ಜಿಜ್ಞಾಸವನ್ನು ಮಾಡಿ ಏವಂ ಕ್ರಮೇಣ ಏನಾಗ್ತದೆ, ಸ್ಥಾನತ್ರಯ ಅಭಾವ, ಮೂರು ಕಳಚೋಗ್ತವೆ, ಉದುರೋಗ್ತವೆ, ನಾವು ಏನೂ ಮಾಡಬೇಕಾಗಿಲ್ಲ. ಆದರೂ ಜಗತ್ತನ್ನು ಒಪ್ಕೋಬೇಕಲ್ವಾ? ಜಗತ್ತನ್ನು ಒಪ್ಕೋಬೇಕಾಗಿಲ್ಲ. ಹಾಗಾದ್ರೆ ಜಗತ್ತ ಅಲುಗಳಿವೆ, ಅನ್ನಗಳಿಯೋ ಅವಶ್ಯಕತೆಯೂ ಇಲ್ಲ. ಒಪ್ಕೊಳ್ಳಬೇಡ, ಅಲುಗಳೇನು ಬೇಡ. ಸೃಷ್ಟಿ ಒಪ್ಕೊಳ್ಳಬೇಡ, ಅಲುಗಳೇನು ಬೇಡ. ನೀನು ಜಸ್ಟ್ ಸುಮ್ಮನೆ ಇರೋ ಅಷ್ಟೇ, ಸುಮ್ಮನಿರು, ಅಂಟಿಸ್ಕೋಬೇಡ, ಜೋಡಿಸ್ಕೋಬೇಡ, ಸೇರಿಸ್ಕೋಬೇಡ. ತಿಳಿದೇ ಅನ್ಬೇಡ, ತಿಳಿದಿಲ್ಲ ಅನ್ಬೇಡ, ಗೊತ್ತಾಯ್ತು ಅನ್ಬೇಡ, ಗೊತ್ತಾಗಿಲ್ಲ ಅನ್ಬೇಡ, ಇದ್ಯಾವುದು ಅನ್ಬೇಡ. ನೀನು ನೀ ಇರು, ನಾ ಇದ್ದೇನೆ ಅಂತ ಆದರೂ ಹೇಳಬೇಕಲ್ಲ, ಅದನ್ನು ಹೇಳಬೇಡ. ಹೇಳಿದ್ರೆ ನೀ ಇದ್ದೀಯಾ, ನೀ ಹೇಳೋದಾದ್ರೆ ನೀ ಇಲ್ವ? ಹಾಗಾದ್ರೆ ಕೆಲವೊಂದು ನಮಸ್ಕಾರ ಮಾಡ್ತಾರೆ, ಸ್ವಾಮೀಜಿ ನಮಸ್ಕಾರ ಮಾಡ್ತೇನೆ. ಮಾಡಿ ಹೋಗು ಮಹಾರಾಯ, ಅದಕ್ಕೆ ಯಾಕೆ ಹಿಂಗೆ ಹಿಂಗೆ ಹೊಡೆಯೋದು? ಅವನಿಗೆ ಒಂದು ಅಭಿಮಾನ, ಸ್ವಾಮೀಜಿ ನನ್ನ ನೋಡಿದ್ರು. ಅದೇ ಉಪ್ಪಿನಕಾಯಿ ಹಾಕ್ತಾನೆ ಅಭಿಮಾನ. ಇವಾಗ ಇನ್ನೂ ಫ್ಯಾನ್ಸಿ ಬೆಳೆಸ್ಕೊಂಬಿಟ್ಟು ಕೊಟ್ಟೆ. ಹಂಗೆ ನಾನು ಇದ್ದೀನಿ ಅಂತ ಹೇಳಬೇಕಲ್ವಾ? ನಾ ಇದ್ದೀನಿ ಅಂತ ಸರಿ ಹೇಳೋದ್ರಿಂದ ಯಾರಿಗೆ ಗೊತ್ತಾಗಬೇಕು? ನೀ ಇದ್ದೀನಿ ಅಂತ ಹೇಳೋದ್ರಿಂದ ಯಾರಿಗೆ ಗೊತ್ತಾಗಬೇಕು? ಅಲ್ಲ ಎಲ್ಲಿದ್ದವ್ರಿಗೆಲ್ಲ, ಅವ್ರಿಗೆಲ್ಲ ಗೊತ್ತದ ಅದನ್ನು ಇದೆಯಾ ಅಂತೇಳಿ. ಜಾಗೃತ ಸ್ವಪ್ನ ಎರಡೂ ಲೋಕಗಳಲ್ಲಿ ನಿನ್ನ ಇರುವಿಕೆಯನ್ನು ನೀ ಕಂಡೇ ಇದ್ದೀಯ. ಗಾಢ ನಿದ್ರೆಯಲ್ಲಿ ನಿನ್ನ ಇರುವಿಕೆ ಅನ್ನೋದೇನಿದೆಯೋ, ಅಭಾವ ಜ್ಞಾನದಿಂದ ನೀನು ಒಪ್ಕೊಂಡಿಯ ನಿನ್ನ ಇರುವಿಕೆಯನ್ನು. ಯಾಕೆ ನನಗೆ ಏನೇನೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಗೊತ್ತಾಗಲಿಲ್ಲ ಅನ್ನೋದು ಅದು ಅಭಾವ, ಅದೇ ಅನುಮಾನ, ಅದೇ ಇನ್ಫ್ಲುಯೆನ್ಸ್. ಅನುಮಾನ ಪ್ರಮಾಣದಿಂದ ನಾ ಇದೇನೇನೋ ಸ್ಪಷ್ಟವಾಗಿಬಿಟ್ಟದು. ಈ ನಾನು ಸೇರಿ ಇವು ಮೂರು ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ ಇತಿ ಏವಂ ಕ್ರಮೇಣ ಸ್ಥಾನತ್ರಯ ಅಭಾವೇನ ಮೂರು ಸ್ಥಾನಗಳು ಕಳಚಿ ಹೋದಾಗ ಪರಮಾರ್ಥ ಸತ್ಯೇ, ಪಾರಮಾರ್ಥಿಕ ಸತ್ಯವು ಸ್ಪಷ್ಟವಾಗುತ್ತದೆ. ಅದು ಯಾವ ಅವಸ್ಥೆಗಳು ಬರುತ್ತದೆ? ಬಿಟ್ಟ ದ್ರೋಗ ಅಂತೂ ಬರುವುದಿಲ್ಲ, ಅದಕ್ಕೆ ಅವಸ್ಥ ಇಲ್ಲ. ಆದರೂ ನೀ ಕೇಳ್ತೀಯಾ ಅಂತ ನಾವು ಹೇಳ್ತೀವಿ ಅಷ್ಟೇ ವಿನಃ ಅದಕ್ಕೆ ಅವಸ್ಥ ಇಲ್ಲ. ಆಯಿತು, ನಾವು ಕೇಳೇವೆ ಅಂತ ಆದರೂ ಹೇಳ್ರಿ. ತುರಿಯೇ, ಅದೇನದು ಅವಸ್ಥ? ತುರಿಯೇ ಅಂತೂ ಅದಕ್ಕೊಂದು ಅವಸ್ಥೆ ಇದೆ. ಹಾಗಾದ್ರೆ ಅದಕ್ಕೆ ಈಗ ನಿರ್ಣಯ ಮಾಡ್ತೀನಿ ಅಂತ ಗೊತ್ತು ನಮಗೆ, ಅದಕ್ಕೆ ಸುಮ್ಮನೆ ಇದ್ದು ನಾವು ನಿಮ್ಮಂತ ಬಾಯಿ ಬಿಡಿಸಿದ್ವಿ. ಬಾಯಿ ಬಿಡಿಸಿದ್ದಕ್ಕೆ ನಾವು ತುರಿ ಅಂತ ಹೇಳಿದ್ವಿ. ಇನ್ನು ಆ ತುರಿ ಹಾಗಾದ್ರೆ ಅದಾದರೂ ಇದೆಯೋ ಇಲ್ಲೋ ಅಂತ ಅಂತೀಯ. ಆದ ಕಾರಣ ಮುಂದಿನ ಶ್ರದ್ಧೆ ಮಾಡ್ತೇವೆ. ಏನು ತದ್ ಅಭಾವೇನ, ಸಾರಿ ಏನು ಅದ್ವಯೇ, ಎರಡಿಲ್ಲದೆ ಇದ್ದಂತಹ ಇರುವಿಕೆ. ನೀ ಬೇರೆ ಇನ್ನು ಯಾವುದಾದ್ರೂ ಇರುವಿಕೆಯನ್ನು ಮಾತಾಡಿದರೆ ಕಾರ್ಪೆಂಟ್ರ್ ಇದ್ದಾನೆ. ವಿಶೇಷಣಗಳನ್ನು, ಕ್ರಿಯಾಗಳನ್ನು, ಜಾತಿಗಳನ್ನು ಸೇರಿಸಿ ನಾ ಹೇಳಬೇಕಾಗ್ತದೆ. ಜಾತಿ ಕ್ರಿಯಾ, ಜಾತಿ ಕ್ರಿಯಾ ವಿಶೇಷ, ಇವನ್ನೆಲ್ಲ ಸೇರಿಸಿ ನಾ ಹೇಳಬೇಕಾಗ್ತದೆ. ಇವು ಆವುಗಳನ್ನು ಸೇರಿಸದೆ ನಾವು ಆತ್ಮನ ಇರುವಿಕೆಯನ್ನು ಹೇಳಬೇಕು. ಹಾಂ, ಹೇಗೆ ಹೇಳೋದು ಅದನ್ನು? ಅದ್ವಯೇ, ಬಾಕಿ ಇದೆ ಅನ್ನೋದು ಹೇಳ್ಬೇಕಾದ್ರೆ ದ್ವಯೇ, ಇದನ್ನು ಹೇಳಬೇಕಾದ್ರೆ ಅದ್ವಯೇ. ದ್ವಯ ಯಾಕೆ? ಫಾರ್ ಎಕ್ಸಾಂಪಲ್, ಕಾರ್ಪೆಂಟ್ರ್ ಇದ್ದಾನೆ, ಅಲ್ಲಿ ಕ್ರಿಯಾ ಜಾತಿ ಗುಣ ವಿಶೇಷ ಎಲ್ಲ ಸೇರಿಸ್ಬೇಕಲ್ಲಪ್ಪ, ಆವಾಗಲೇ ತಾನೇ ಬಡಿಗ ಇದ್ದಾನೆ ಅಂತ ಹೇಳೋದು ನೀನು. ಗಾರೆಯವನು ಇದ್ದಾನೆ ಯಾವಾಗ ಹೇಳ್ತೀಯ? ಜೋಡಿಸಿದಾಗ ಹೇಳೋದು. ಇವಾವುಗಳನ್ನು ಜೋಡಿಸೋ ಸಾಧ್ಯತೆ ಆತ್ಮನ ಜೊತೆ ಇಲ್ಲ. ಮತ್ತು ಹೇಗಿದ್ದಾನೆ? ಅದ್ವಯೇ, ಅನೇಕತೆಗಳು ಇಲ್ಲದೇ ಇದ್ದಾನೆ. ಓ, ಮೊದಲು ಇದ್ದಿದ್ದಿಲ್ಲ ಈಗಿದ್ದಾನಾ? ಅಜಯೇ, ಮೊದಲು ಇದ್ದಿದ್ದಿಲ್ಲ ಈಗಿದ್ದಾನೆ ಅಂದರೆ ಇಂಥದ್ದು ಸುಟ್ಟಿದ ಅಂತ ಆಗ್ತದೆ. ಆವಾಗಲೇ ನೀವು ಮೊದಲು ಇದ್ದಿದ್ದಿಲ್ಲ ಈಗಿದ್ದಾನೆ, ಸ್ವಾತಂತ್ರ್ಯ ಸಿಕ್ಕಾಗ ಯೋಗೀಶ ಇದ್ದಿದ್ದಿಲ್ಲ, ಈಗ ಸ್ವಾತಂತ್ರ್ಯ ನಂತರ ಈಗೇನು ದೇಶ ಪ್ರವೃದ್ಧವಾಗಿದೆ, ಈಗ ಯೋಗೀಶ್ ಇದ್ದಾನೆ. ಹಾಂ, ಓದ್ತು ಠೀಕ. ಆತ್ಮನ ಮೊದಲು ಇದ್ದಿದ್ದಿಲ್ಲ ಈಗಿದ್ದಾನೆ ಅಂತ ಹೇಳೋಣವೆ, ಯಾಕೆ ಹೇಳಬಾರ್ದು? ಅಜೇಯ. ಹಾಂ, ಅದ್ವಯೇ ಅಜೇ ಅಭಯೇ, ಏನನ್ನೂ ಕಳೆದುಕೊಳ್ಳುವುದಿಲ್ಲ. ವಿದಿತೇ ಅನ್ನುವ ಆ ತುರಿಯ ಸ್ಥಿತಿಯನ್ನು ತಿಳಿದವನಾಗಿ ಸ್ವಯಮೇವ ಆತ್ಮಸ್ವರೂಪಮೇವ, ಸ್ವತಃ ಆತ್ಮಸ್ವರೂಪನೇ ಆಗಿ ಉಳಿದು ಬಿಡ್ತಾನೆ ಅವನು. ಆಜ್ಞಾನಿ ಆತ್ಮಸ್ವರೂಪನೇ ಆಗಿ ಉಳಿದ್ಬಿಡ್ತಾನೆ. ಏನು ಸ್ವಾಮಿ ಇದು ಆತ್ಮಸ್ವರೂಪ ಅಂದರೆ? ಸರ್ವಜ್ಞತಾ ಸರ್ವಶ್ಚ ಅಸೌ ಜ್ಞಶ್ಚ ಸರ್ವಜ್ಞಃ. ಇದು ಗೊತ್ತು ಎನ್ನುವ ಜ್ಞಾನವನ್ನು ಬೆಳಗಿದ್ದು ಗೊತ್ತಾದ ವಸ್ತು ಅಲ್ಲ. ಟೇಬಲ್ ಗೊತ್ತು ಅಂತ ನಾನು ಹೇಳಿದಾಗ ಟೇಬಲ್ ವಸ್ತು ಬೆಳಗಿ ನಾ ಇದ್ದೀನಿ ಅಂತ ನಂಗೆ ಹೇಳಲಿಲ್ಲ. ಬೆಳಗ್ತೇನೆ, ಅದು ಜಡ, ಅದೇನು ಬೆಳಗ್ತೆ? ಸಮಸ್ತ ಜಗತ್ತಿನ ಯಾವುದೇ ಪದಾರ್ಥ ಇರಲಿ, ಸೃಷ್ಟಿಯ ಯಾವುದೇ ಪದಾರ್ಥ ಇರಲಿ, ಅದು ಇದೆ ಅಂದರೆ ನನ್ನ ಸರ್ವಜ್ಞತ್ವದಲ್ಲೇ ಇರ್ತದೆ. ಸುನಾಮಿ ಇದೆ, ಸುನಾಮಿ ಎನ್ನುವುದನ್ನು ತುಂಬಿಕೊಂಡಿರುವ ಅರಿವು ಇದ್ದರಿಂದಾಗಿ ಸುನಾಮಿ ಇದೆಯಾ? ಸುನಾಮಿ ಇದ್ದರಿಂದಾಗಿ ನಾನು ಅರಿವಾಗಿದ್ದೇನೆ ಅಷ್ಟೇ. ಅರಿವು ಅಂತಃಕರಣದಲ್ಲಿ ತುಂಬಿಕೊಂಡು, ವಸ್ತುವನ್ನು ಬೆಳಗುತ್ತದೆ, ಆವ ವಸ್ತು ಇದೆ ಅಂತಾಗುತ್ತದೆ. ಏನೆಲ್ಲವನ್ನೂ ಬೆಳಗ್ತದೆ, ಇಂಥದ್ದು ಅಂಥದ್ದು ಅಂದರೆ ಮತ್ತೆ ಅದು ಸೀಮಿತವಾಗ್ತದೆ. ಏನೆಲ್ಲವನ್ನು ಬೆಳಗುತ್ತದೆ, ಆದ್ದರಿಂದ ಶಬ್ದ ಸರ್ವಜ್ಞತಾ. ಆ ಲಾಜಿಕಲ್ ಮ್ಯಾಜಿಕ್ಕನ್ನು ನೋಡಬೇಕು ನೀವು. ಸರ್ವಜ್ಞತಾ ಏನದು? ಸರ್ವಂ ಜಾನಾತಿ. ಸರ್ವಂ ಅಂದರೆ ಏನದು? ಎಲ್ಲವನ್ನು. ಎಲ್ಲ ಅಂದರೆ ಎಲ್ಲ ಉಪಾಧಿಗಳನ್ನು, ಎಲ್ಲ ವಸ್ತುಗಳನ್ನು, ಎಲ್ಲ ಆಕಾರಗಳನ್ನು, ಎಲ್ಲ ನಾಮಗಳನ್ನು, ಎಲ್ಲ ಗುಣಗಳನ್ನು, ಎಲ್ಲವನ್ನೂ ಬೆಳಗುತ್ತದೆ, ಅದು ಸರ್ವಜ್ಞತೆ. ಅವು ಎಲ್ಲವೂ ತಾವೇ ಬೆಳಗ್ತಾವೋ, ಯಾರನ್ನಾದರೂ ಕಾರಣ ಮಾಡ್ಕೊಂಡು ಬೆಳಗ್ತಾವೆ, ತಾವೇ ಹೆಂಗೆ ಬೆಳಗ್ತಾವು? ತಾವ ಬೆಳಗಲು ತಾವೇ ಯಾವ್ದು ಬೆಳಗ್ತು? ಅಲ್ಲಿ ಕೊಡೆ ಇದೆ, ಕೊಡೆ ತಾನಾಗೆ ಬೆಳಗುತ್ತಾ ನಿಮ್ಮ ಹೇಳಿಕೆ ಪ್ರಕಾರ? ಆ ಕೊಡೆಯನ್ನು ಯಾರೋ ಬೆಳಗಿದ್ದಾರೆ. ಯಾರು ಬೆಳಗಿದ್ದಾರೆ? ಅರಿವು ಡೈರೆಕ್ಟಾಗಿ ಬೆಳಗಲಿಕ್ಕೆ ಅರಿವಿಗೆ ಏನೂ ಮಾಧ್ಯಮಗಳಿಲ್ಲ. ಹೇಳು ನೋಡೋಣ, ಬಲ್ಬು ಅನ್ನೋದೊಂದು ಮಾಧ್ಯಮ, ಫ್ಯಾನ್ ಅನ್ನೋದೊಂದು ಮಾಧ್ಯಮ. ಈ ಜಗತ್ತು ಅನ್ನೋದು ಬೆಳಗ್ತಾ ಇದೆ ಅಂತ ಹೇಳಲಿಕ್ಕೆ ಏನು ಮಾಧ್ಯಮ ಇದೆ ಅಲ್ಲಿ? ಎಲ್ಲವೂ ಜಡ. ಆವಾಗ ನಾವು ಏನು ಹೇಳ್ತೀವಿ? ನನ್ನ ದೃಷ್ಟಿ, ನನ್ನ ಚಕ್ಷುರಿಂದ್ರಿಯ, ನನ್ನ ಚಕ್ಷುರಿಂದ್ರಿಯ ಬೆಳಗ್ತು. ಅವನು ಇವನಷ್ಟೇ ಗುಡ್ ಫಾರ್ ನಥಿಂಗ್. ಇಲ್ಲ, ಅವನು ಬೆಳಗಿಲ್ಲ. ಅವನು ಬೆಳಗಿಲ್ಲ ಅಂದರೆ ಇನ್ನು ಯಾರ ಸಹಕಾರದಿಂದ, ಯಾರ ಮಾಧ್ಯಮದಿಂದ ತಾನು ಬೆಳಗಿದ್ದಾನೆ? ಮಾಯ ತಂದುಬಿಟ್ಟಿದ್ರೆ ನೀವು ಹೋಗ್ಬಿಡ್ತೀಯ, ಕೊಚ್ಕೊಂಡು ಹೋಗ್ಬಿಡ್ತೀಯ, ಕೊಚ್ಕೊಂಡು ಹೋಗಿ ಮತ್ತೆ ವಾಪಸ್ ಬರಬೇಕಾದ್ರೆ ಬೇಕಿರ್ತಾರೆ. ಮನಸ್ಸು, ಬುದ್ಧಿಗಳು, ಪ್ರವೃತ್ತಿಗಳ ಸಹಕಾರದಿಂದ ಇಂದ್ರಿಯಗಳು ಬೆಳಗ್ತವೆ, ಹೌದಲ್ಲ? ಏನೇನು ಬೆಳಗ್ತವೆ? ಏನೆಲ್ಲವನ್ನು ಬೆಳಗ್ತವೆ. ಆ ಬೆಳಗಿದ್ದನ್ನು ನಾವು ಜ್ಞಾನ ಅಂತ ಕರಿತೀವಿ. ಎಲ್ಲವನ್ನೂ ಬೆಳಗ್ತವೆ, ಅದನ್ನು ಸರ್ವಜ್ಞ ಅಂತ ಕರಿತೀವಿ. ಆ ಅರಿವು ಏನಿದೆ, ತನ್ನ ಸಹಜತೆಯಲ್ಲಿ ಸರ್ವಜ್ಞವೇ ಆಗಿದೆ. ತನ್ನ ಸಹಜತೆಯಲ್ಲಿ ಹೇಗೆ ತನ್ನ ಸಹಜತೆಯಲ್ಲಿ ಸೂರ್ಯನು ಬೆಳಕೇ ಆಗಿದ್ದಾನೆ, ತನ್ನ ಸಹಜತೆಯಲ್ಲಿ ಬೆಂಕಿಯು ಉಷ್ಣವೇ ಆಗಿದೆ, ಉರಿಯುವುದೇ ಆಗಿದೆ, ಹಾಗೆ ತನ್ನ ಸಹಜತೆಯಲ್ಲಿ ಅವನು ಬೆಳಕೇ ಆಗಿದ್ದಾನೆ. ಅನ್ನುವುದು ಇವನಿಗೆ ಸ್ಪಷ್ಟವಾಗಿ ಹೋಗ್ತದೆ. ಅದಕ್ಕೆ ಕಾರಣ ಶಬ್ದವನ್ನು ತಂದರೆ ಸರ್ವಜ್ಞತಾ ಹಿ ಸರ್ವತ್ರ, ಎಲ್ಲೆಲ್ಲಿಯೂ, ಎಲ್ಲೆಲ್ಲಿ ಮುಟ್ಟಿದಾಗ ಮುಟ್ಟಿದ್ರಲ್ಲಿ, ನೋಡಿದಾಗ ನೋಡಿದ್ರಲ್ಲಿ, ಕೇಳಿದಾಗ ಕೇಳಿದ್ರಲ್ಲಿ, ರುಚಿಸಿದಾಗ ರುಚಿಸಿದ್ರಲ್ಲಿ, ಏನೇನೋಗಳಲ್ಲಿ, ಏನು ಇಲ್ಲದೆ ಇದ್ದಾಗ ಏನೂ ಇಲ್ಲ ಅನ್ನುವಗಳಲ್ಲಿ ಸರ್ವಜ್ಞತಾ ಸರ್ವತ್ರ ಹಿ ಭವತಿ. ಹೀಗಾಗಿ ಎಲ್ಲೆಲ್ಲಿಯೂ ತುಂಬಿಕೊಂಡು ಇದ್ದಾನೆ. 348 ಜ್ಞಾನೇಚ, ಅದೇ ಮೇಲೆ ಹೇಳಿದೆಲ್ಲ ಪೂರ್ತಿ ಕ್ಲಿಯರ್ ಕೊಡ್ತಾರೆ ನೋಡಿ. ಲೌಕಿಕಾದಿ ವಿಷಯ ಸರ್ವಜ್ಞತಾ ಆಗ್ಬೇಕಲ್ಲ, ಸರ್ವಜ್ಞತಾ ಸರ್ವಶ್ಚ ಅಸೌ ಜ್ಞಶ್ಚ ಸರ್ವಜ್ಞಃ, ಎಲ್ಲೆಲ್ಲಿಯೂ ಅರಿಯುತ್ತಾನೆ ಆದ್ದರಿಂದ ಇವನು ಸರ್ವಜ್ಞನು ಅನಿಸ್ಕೊಳ್ತಾನೆ. ಸರ್ವಶ್ಚ ಜ್ಞಶ್ಚ ಅಸೌ ಸರ್ವಜ್ಞಃ, ಸರ್ವಜ್ಞಶ್ಚ ಅಸೌ ಜ್ಞಶ್ಚ ಸರ್ವಜ್ಞಃ. ಭೌರ್ವೀಸನ ಹೌದಾ? ಎಲ್ಲೆಲ್ಲಿಯೂ ಜ್ಞಶ್ಚ ತುಮಕೂರು ತಿಳಿದವನಾಗಿದ್ದಾನೆ, ಅರಿವಾಗಿದ್ದಾನೆ, ಎಲ್ಲೆಲ್ಲಿಯೂ ತುಂಬಿಕೊಂಡು ಅರಿವಾಗಿದ್ದಾನೆ, ಆದ್ದರಿಂದ ಇವನು ಸರ್ವಜ್ಞನು. ತದ್ಭಾವ ಸರ್ವಜ್ಞತಾ ಇಹ ಅಸ್ಮಿನ್ ಲೋಕೇ ಭವತಿ ಮಹಾಧಿಯಃ ಮಹಾಬುದ್ಧೇ. ಇಂಥವನು ಸರ್ವಜ್ಞತಾ ಭಾವವನ್ನು ಹೊಂದಿದ ಇವನು ಅಸ್ಮಿನ್ ಲೋಕೆ ಈ ಮರ್ತ್ಯಲೋಕದಲ್ಲಿ ಮಹಾಧಿಯ ಭವತಿ. ಕಿಮರ್ಥಂ ಮಹಾಭಿಧಿಯ ಧಿಯ ಮಹಾಬುದ್ಧೇ ಭವತಿ, ಭಾರಿ ಬುದ್ಧಿವಂತನು ಅನಿಸಿಕೊಳ್ಳುತ್ತಾನೆ. ಏನರ್ಥ? ಜ್ಞಾನಿ ಅನಿಸಿಕೊಳ್ಳುತ್ತಾನೆ. ಸರ್ವಲೋಕಾತಿಶಯ ವಸ್ತು ವಿಷಯ ಬುದ್ಧಿತ್ವಾತ್ ಏವಂ ವಿಧಃ. ಸರ್ವಲೋಕ ಅತಿಶಯ, ಯಾವ್ಯಾವ ಲೋಕಪ್ಪ? ಲೌಕಿಕ, ಶುದ್ಧ ಲೌಕಿಕ, ಲೋಕೋತ್ತರ, ಈ ಎಲ್ಲ ಲೋಕಗಳನ್ನು ಮೀರಿದ ವಿಷಯವು ಇವನಾಗಿದ್ದರಿಂದಾಗಿ ಸರ್ವಲೋಕ ಅತಿಶಯ ವಸ್ತು ವಿಷಯ ಬುದ್ಧಿತ್ವಾದ ಇವನೇನಾಗ್ಬಿಟ್ಟ ಈಗ ಏವಂ ವಿಧ ಮಹಾಬುದ್ಧಿ ಜ್ಞಾನಿ ಅನಿಸ್ಕೊಂಡ್ಬಿಟ್ಟ. ಸಹ ಸರ್ವತ್ರ ಸರ್ವದಾ ಭವತಿ ಸಕೃತ್ ವಿದಿತೆ ಸ್ವರೂಪೇ ವ್ಯಭಿಚಾರ ಅಭಾವಾತ್ ಇತ್ಯರ್ಥಃ. ಸರ್ವಲೋಕ ಅತಿಶಯ ವಸ್ತು ವಿಷಯ ಬುದ್ಧಿತ್ವಾತ್ ಏವಂ ವಿಧ ಹೀಗೆ ಅನಿಸಿಕೊಂಡಿದ್ದಾನೆ. ಏವಂ ವಿಧ ಈ ಪ್ರಕಾರವಾಗಿ ಅನಿಸಿಕೊಂಡಿದ್ದಾನೆ. ಯಾವ ಪ್ರಕಾರ? ಮಹಾಧಿಯ ಮಹಾಬುದ್ಧಿಯಂತ ಎಂದು ಅನಿಸಿಕೊಂಡಿದ್ದಾನೆ. ಇವನು ಜ್ಞಾನಿಯಾಗಿ ಆವಾಗ ಮಾತ್ರ ಇದ್ದಾನೋ, ಸರ್ವತ್ರ ಸರ್ವದಾ ಭವತಿ ಎಂದೆಂದಿಗೂ ಇವನು ಧ್ಯಾನ ಸ್ವರೂಪನೇ ಆಗಿದ್ದಾನೆ. ಸಕೃತ ವಿಧಿತೆ ಸ್ವರೂಪೇ, ಈ ಪ್ರಕಾರವಾಗಿ ಸ್ವರೂಪದಲ್ಲೇ ತಾನು ಆಗಿದ್ದೇನೆ ಅನ್ನುವಂತಹದ್ದು ನಂಬರ್ ಒನ್. ವ್ಯಭಿಚಾರ ಅಭಾವಾತ್, ಅಲ್ಲಿ ಬದಲಾವಣೆಗೆ ಅವಕಾಶ ಇಲ್ಲ, ಪರ ಪರ ಪರ ಪರ ಹಾರಾಡಲಿಕ್ಕೆ ಅವಕಾಶ ಇಲ್ಲ. ರೂಮು ಕ್ಲಾಸು, ರೂಮು ಕ್ಲಾಸು, ರೂಮು ಕ್ಲಾಸ್, ಭಾರಿ ಚೇಂಜ್ ಬೇಕು ಅಂದರೆ ಬೇಕಾದ್ರೆ ನೋಟ್ಸ್ ಬರಿ. ವ್ಯಭಿಚಾರ ಅಭಾವ ಅಂದರೆ ಇದು ಹೋಗಿ ನಡುತ್ತದೆ. ಅದಕ್ಕೆ ನೋಡಿದ್ರೆ ಜೀಸಸ್ಗೆಲ್ಲ ಮೊಳೆ ಹೊಡೆಬಿಟ್ಟಾರೆ ಮಹಾವಾಕ್ಯ. ನೋ ದೈ ಸೆಲ್, ನಿನ್ನನ್ನು ನೀನು ಅರಿತುಕೋ. ಸರ್ವತ್ರ ಸರ್ವದಾ ವ್ಯಭಿಚಾರ ಅಭಾವಾತಿತ್ಯರ್ಥ. ಸರ್ವದಾ ಅಂದ್ರೇನು? ಅನ್ಯಥಾ ಅವನಿಗೆ ಬೇರೆ ಚಾನ್ಸೇ ಇಲ್ಲ. ಆತ್ಮನಿಗೆ ಸ್ವಲ್ಪ ವಾಕಿಂಗಿಗೆ ಚಾನ್ಸ್ ಕೊಡೋಣ. ಯಾಕೆ ಕೊಡ್ಲಿಕ್ಕೆ ಆಗೋದಿಲ್ಲ? ಅವ ಈಗ ವಾಕಿಂಗ್ ಹೋಗ್ಬೇಕಾದ್ರೆ ಅವ ಎಲ್ಲಿ ಇಲ್ಲ ಅಲ್ಲಿ ವಾಕಿಂಗ್ ಹೋಗ್ಬೇಕು. ಉಪಾಧಿನೂ ಇಲ್ಲ, ವಾಕಿಂಗ್ ಹೋಗಲಿಕ್ಕೆ ಕಾಲ ದೇಶಗಳು ಇಲ್ಲ. ಕಾಲ ಇಲ್ಲ ಭಾಷ್ಯ ನಹಿ ಪರಮಾರ್ಥವಿದಃ ಜ್ಞಾನ ಉದ್ಭವ ಅಭಿಭವೌ ಸ್ತಃ ಅಭಿಭವೌ ಜ್ಞಾನ ಉದ್ಭವ ಅಭಿಭವೌ ಸ್ತಃ ಯಥಾ ಅನ್ಯೇಷಾಂ ಪ್ರವಾದಕಾನಾಂ. ಪಾರಮಾರ್ಥಿಕ ಜ್ಞಾನವನ್ನು ಹೊಂದಿದವನಿಗೆ ಮಾತ್ರ ಸ್ಪಷ್ಟ ಆಗಿರ್ತದೆ. ಇದು ಉದ್ಭವ ಅಸ್ತ. ಜ್ಞಾನ ಆಯಿತು, ಈಗ ಜ್ಞಾನ ಹೋಯಿತು, ಈಗ ಜ್ಞಾನ ಆಯಿತು, ಹೀಗೆ ಜ್ಞಾನ ಹೋಯಿತು ಅಂತ ಇಲ್ಲ ಅನ್ನುವುದು ಯಾರಿಗೆ ಗೊತ್ತದೆ? ಯಾರಿಗಿದು ಸ್ಪಷ್ಟವಾಗಿದೆಯೋ ಅವ್ರಿಗೆ ಗೊತ್ತು. ಇದನ್ನು ಯಾರು ತಿಳಿದಾರೋ ಅವರು ತಿಳಿದಾರ. ಇದು ಯಾರಿಗೆ ಸ್ಪಷ್ಟ ಇದೆಯೋ ಅವರಿಗೆ ಸ್ಪಷ್ಟ ಇದೆ. ಏನು ಆಗೋದು ಹೋಗೋದು, ಆಗೋದು ಹೋಗೋದು ಅನ್ನೋದು ಇಲ್ಲಿ ಭಾವ ಇಲ್ಲ. ಪರಮಾರ್ಥವಿದಃ ಜ್ಞಾನ ಉದ್ಭವ ಅಭಿಭವವು ಸ್ತಃ ನ ಸ್ತಃ. ಅಲ್ಲಿ ಬರಬೇಕು ಪರಮಾರ್ಥವಿದಃ ಜ್ಞಾನ ಉದ್ಭವ ಅಭಿಭವವು ಸ್ತಃ ನ ಯಥಾ ಅನ್ಯೇಷಾಂ ಪ್ರಾವಾದುಕಾನಾಂ. ಇತರ ಪ್ರವಚನಕಾರರು ಇತರ ವ್ಯಾಖ್ಯಾನಕಾರರು ಹೇಗೆ ಹೇಳ್ತಾರೆ, ವಹಾ ಜಾನಾ ಹೇ, ಐಸಾ ಹೋನೆ ವಾಲಾ ಹೇ, 400 ವರ್ಷಗಳ ಹಿಂದೆ ಆ ಪರಮಾತ್ಮನು ಇಂತಹ ಗುರುಗಳ ಮೂಲಕವಾಗಿ ಮೊಟ್ಟ ಮೊದಲಿಗೆ ಬಂದು ಹೇಳಿಕೊಟ್ಟನಂತೆ. 400 ವರ್ಷಗಳ ಹಿಂದೆ ಹೇಳಿಕೊಟ್ಟನಂತೆ ಏನು ಅಂದರೆ, ಇದು ಬ್ರಹ್ಮವಿದ್ಯಾ, ಇದು ಆತ್ಮವಿದ್ಯಾ, ಎಟ್ಸೆಟ್ರಾ ಎಟ್ಸೆಟ್ರಾ, ಇದಕ್ಕೆ ಕ್ರಿಯಾಯೋಗ ಅಂತ ಕರೀತಾರೆ ಅಂತ ಹೆಸರು ಕೊಟ್ಟು ಹುಚ್ಚಿಡೋದು ಜನರಿಗೆ, ದೊಡ್ಡ ಹುಚ್ಚಿದ್ರು ಅವನದ. ನಮಗೂ ಅದು ಅನುಭವ ಆಗಬೇಕಲ್ಲ. ಯು ಆರ್ ಎ ಚೂಸನ್ ಒನ್, ಯು ವಿಲ್ ಬಿ ಚೂಸನ್ ಒನ್. ನಿನಗೆಲ್ಲ ಸರಿ ಇತ್ತು ಅಂದರೆ ನಿನಗೆ ಆರಿಸ್ತಾರೆ, ಶ್ರದ್ಧಾ ಇರಬೇಕು. ಯಾರು ಶ್ರದ್ಧಾ ಇರಬೇಕು? ಇತ್ತು ಈ ಫೋಟೋದಲ್ಲಿ ಶ್ರದ್ಧಾ ಇರಲಿ. ಇವರು ಯಾರು? ಇವರು ಹಿಂಗೆ ನಿಮ್ಮಂಗೆ ಶ್ರದ್ಧ ಇಟ್ಟಿದ್ರಿಂದಾಗಿ ಇವರಿಗೆ ಅವರು ಆಯ್ದುಕೊಂಡ್ರು, ಅವರು ಉಪದೇಶ ಮಾಡಿ. ಆಟೋಬಯೋಗ್ರಾಫ್ ಆಫ್ ಯೋಗಿ. ಕನ್ನಡದಲ್ಲಿ ಏನೋ ಹೇಳ್ತಾರೆ, ಆತ್ಮ ಚರಿತ್ರೆ, ಯೋಗಿಯ ಇವನು ಮರ ಎಷ್ಟರ ಉದ್ಯೋಗ ಪಾಳಿ ಸೈದ್ ನೋಡಕ್ಕೆ ಹೊಡೆದ ಅದರಷ್ಟು ತಲೆ ಕೆಳದು. ಇವನು ಕೂತ್ನಪ್ಪ ಹಿಂಗ, ಆಮೇಲೆ ಎಷ್ಟಂತ ಕೊಡೋದು ಒಂದು ಸೇತ ನನಗೆ ಚೂಸನ್ ಮಾಡಿದ್ದಾನೆ, ನನಗೆ ಆಸೆ ಕೊಡಿದ. ಅವ ಹೆಂಗಿದ್ದ? ಹಿಂಗ ಹಿಂಗ ಗಾಡಿ ಇತ್ತು, ಹಿಂಗಿತ್ತು, ಹಿಂಗಿತ್ತು. ಓ, ಹಾಗಾದ್ರೆ ಯು ಆರ್ ಚೂಸನ್. ಹುಚ್ಚು ನನಗೆ ಹುಚ್ಚಿಡಿದಿತ್ತು ಅಂದ್ರೆ ನೀವು ವಿಚಾರ ಮಾಡಿ ಎಷ್ಟು ಹುಚ್ಚು. ಅವರನ್ನು ನೋಡಿ ಹುಚ್ಚು ಬಿಡಿಸಿದ್ದು, ಹುಚ್ಚ ಬಿಡಿಸ್ಬಿಟ್ರೆ ಕೊಟ್ಟೋಗ್ಬಿಡು. ಹಂಗೆ ಇವರು ಪ್ರವಚನಕಾರರು, ಪ್ರಾವಾದಕ ಪ್ರಾವಾದುಕಾಹ, ಪ್ರವಚನ ವ್ಯಾಖ್ಯಾನ ಮಾಡುವರು. ಅನ್ಯೇಷಾಂ ಇತರರು ನಾನಾ ರೀತಿಯಾದಂತಹ ವ್ಯಭಿಚಾರ ಮಾರ್ಗಗಳನ್ನು ತೋರಿಸ್ತಾರೆ, ಅದರೊಳಗೆ ಯಾವ ಅರ್ಥ ಇಲ್ಲ. ಒಂದೇ ಒಂದು ಸತ್ಯ ಏನು, ಆತ್ಮನಲ್ಲಿ ಯಾವ ಅವಸ್ಥೆಗಳು ಇಲ್ಲ, ಎಲ್ಲ ಅವಸ್ಥಾರಹಿತನಾಗಿದ್ದಾನೆ. ತುರಿ ಅವಸ್ಥಾನ ಅವನಿಗಿಲ್ಲ, ಇದು ಔಪಚಾರಿಕ ಶಬ್ದ ಅಂತ ಹೇಳ್ತೇವೆ. ತುರಿ ಅವಸ್ಥಾ ವ್ಯಾಖ್ಯಾನನೂ ಕೊಡ್ತೀವಿ, ಅಲ್ಲಿ ಯಾವ ಅನುಭವ ವಿಷಯಗಳಿಲ್ಲ, ವಸ್ತು ಇಲ್ಲ, ಕಾಲ ಇಲ್ಲ, ದೇಶ ಇಲ್ಲ. ಹಾಗಾದ್ರೆ ತುರಿಯನೇ ಅಲ್ವೋ? ತುರಿಯನೇ ಆತ್ಮನ ತುರಿಯನೇ ಅಲ್ವೋ? ತುರಿಯನಂತೆ ತುರಿಯ ಆ ಶಬ್ದ ಹೇಳ್ಬಿಡೋದು ಅಂದರೆ, ಇವನ್ ತುರಿಯ ಅನ್ನೋ ಶಬ್ದವು ಕೂಡ ಒಂದು ವಿಶೇಷಣವನ್ನಾಗಿ ನೀವು ಬಳಸಬಾರದು. ನೋ ಇಟ್, ನೆವರ್ ಸೇ ಇಟ್. ತಿಳಿ, ಅದನ್ನು ಹೇಳಬೇಡ. ತಿಳಿದದ್ದನ್ನು ಹೇಳೋ ಪ್ರಯತ್ನ ಮಾಡಿದರೆ ನೀ ಎಡವೇ ಎಡವುತ್ತೀಯ. ಕೆಲವೊಂದು ತಿಳುವಳಿಕೆಗಳು ಹೀಗವಲ್ಲ, ನೀವು ಹೇಳೋ ಪ್ರಯತ್ನ ಮಾಡಿದ್ರೆ ಎಡವು ಬಿಡ್ತೀರಿ. ಸುಮ್ ಸುಮ್ ನೀ ದುಃಖ ಆಗಿದೆಯಾ? ತಿಳಿದದ ನಿಂಗೆ ತಿಳಿದದ, ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮನಿರು. ಹೇಳೋ ಪ್ರಯತ್ನ ಮಾಡಿದೆ ಅಂದ್ಕೊಳ್ಳಿ, ಬರೀ ಪ್ರತಿಕ್ರಿಯೆಗಳೇ ಹೊರಬರ್ತಾವೆ ನಿನಗೆ. ಅನೇಕ ತಿಳುವಳಿಕೆಗಳು ಹೀಗಿವೆ, ಹೇಳಿಕೆಗೆ ಒಳಪಡುವುದಿಲ್ಲ, ಆದರೂ ಹೇಳೋ ಪ್ರಯತ್ನ ಮಾಡಲಿಕ್ಕೆ ಹೋಗ್ತೀವಿ. ಸತ್ಯವೆನ್ನುವುದೊಂದು ತಿಳುವಳಿಕೆ, ನೀವು ಅದನ್ನು ಹೇಳಿಕೆಯಲ್ಲಿ ತಂದದ್ದೇ ಆದರೆ ಸಿದ್ಧ ಮಾಡಿ ತೋರಿಸ್ಬೇಕಂತ. ತಾರ್ಕಿಕ ವಾದ ಏನು ಅಂದರೆ, ಸತ್ಯವನ್ನು ಸಿದ್ಧ ಮಾಡಬೇಕಾ? ಆದರೂ ನೀವು ಸತ್ಯವನ್ನು ಹೇಳಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಸಿದ್ಧ ಮಾಡಬೇಕು. ಕೋರ್ಟ್ನಲ್ಲಿ ಏನು ಮಾಡ್ತಾರೆ? ಸತ್ಯವನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಾರೆ, ಕೊನೆಗೇನು ಸಿದ್ಧ ಆಗ್ತದೆ? ಸುಳ್ಳ ಸತ್ಯ ಅಂತ ಸಿದ್ಧ. ಸತ್ಯವು ಆವಿರ್ಭಾವವಾಗುತ್ತದೆ, ಅದನ್ನು ಯಾರೂ ಸಿದ್ಧ ಮಾಡಬೇಕಾಗಿ. ಹೋದಿತ್ತು ವರ್ಷ, 10 ವರ್ಷ, 20 ವರ್ಷ ಹೋದಿತ್ತು, ಆಗಲಿ ಬಿಡು. ಆದರೂ ನಾನು ಅವಸರದಿಂದ ಸಿದ್ಧ ಮಾಡಲಿಕ್ಕೆ ಹೋದರೆ ಅವ್ರು ಮೊಟ್ಟ ಮೊದಲು ಗೊತ್ತಾಗ, ಪ್ರಮಾಣ ಏನು? ಪ್ರಮಾಣ ಅಲ್ಲ, ಏನು ಸಾಕ್ಷಿ ಏನು? ಈಗ ಆ ಸಾಕ್ಷಿ ತಂದು ಕೊಡಬೇಕು ಅಂತೇಳಿ ಇವಾಗ ಗೋಲ್ಮಾಲ್ ಮಾಡಬೇಕು. ಯಾರಿಗೋ ಒಬ್ಬರಿಗೆ ಓಂ ನಮಃ ಶಿವಾಯ ಹೇಳ್ಕೊಡ್ಬೇಕು, ಹಿಂಗೆ ಬಂದು ಹಿಂಗೆ ಒಂದು ಹೇಳ್ಕೊ ಕೊಟ್ಬಿಡ್ರಿ, ನೀವು ಒಂದು 10,000 ರೂಪಾಯಿ ಕೊಡ್ತೀವಿ, ನೀವು ಒಂದು 5,000 ರೂಪಾಯಿ ಕೊಡ್ತೀವಿ, ನೀವು 1,00,000 ರೂಪಾಯಿ ಕೊಡ್ತೀವಿ. ಇದೇ ಪಾಪದ ಲೌಕಿಕವಾಗಿ ಏನೇನು ಅವಶ್ಯಕತೆ ಇರುತ್ತೆ? ಆ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಹ್ಞೂ ಆಯ್ತಾಯ್ತು, ಇಷ್ಟನಾ ಮತ್ತೇನು ಮತ್ತು ಆ ಕೌಂಟರ್ ಆರ್ಗ್ಯುಮೆಂಟ್ ಬರೋದಿಲ್ವಾ? ಇಲ್ಲ, ಇಷ್ಟೇ. ಈಗ ಸತ್ಯವನ್ನು ಸಿದ್ಧ ಮಾಡಿದ್ರು, ಇನ್ನು ಸುಳ್ಳನ್ನು ಸತ್ಯ ಅನ್ನು ಸಿದ್ಧ ಮಾಡಿದ್ರು. ಇದೇ ಕೋರ್ಟ್ ಅಂದೆ. ಈಗ ನಾ ಸಾರಿ ಹೇಳ್ತೀನಿ, ಸರ್ಕಾರದ ಎಲ್ಲ ವ್ಯವಹಾರಗಳು ಹೀಗೆ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಇದೇ ವ್ಯವಹಾರ. ಅದು ಏನು ಅಭ್ಯೋಗ? ವಚೋ ನಿವರ್ತಂತೆ ಶಬ್ದ. ಅದೇ ಆಕಾಶ ಉಗುಳಿದ್ರೆ ಉಗುಳು ಯಾರ ಮೇಲೆ ಬೀಳ್ತದೆ? ನಮ್ಮಲ್ಲಿ, ನಮ್ಮ ನಾವು ಉಗುಳ್ಕೊಂಡಂಗೆ. ಸತ್ಯವನ್ನು ಸಿದ್ಧ ಮಾಡಬೇಕಾಗಿಲ್ಲ ರೀ, ಅರ್ಥ ಮಾಡಿಕೊಡ್ರಿ ಸ್ವಲ್ಪ ಇದ್ರ ಗಾಂಭೀರ್ಯವನ್ನು. ಹಾಂ, ಜ್ಞಾನ ಹುಟ್ಟಂಗಿಲ್ಲ, ಜ್ಞಾನವೂ ಸಾಯೋದಿಲ್ಲ. ಓಹೋ, ಜ್ಞಾನ ಉದ್ಭವ ಅಭಿಭವವು ನಸ್ತಃ, ಜ್ಞಾನ ಹುಟ್ಟುವುದು ಇಲ್ಲ, ಅಸ್ತವಾಗೋದಿಲ್ಲ. ಇತಿ ಜನ ಏನು ಮಾತಾಡ್ತಾರೆ ಅದು ತಪ್ಪಿದೆ ಅನ್ನೋದನ್ನು ಸಿದ್ಧ ಮಾಡಿ ತೋರಿಸಿದ್ರಿ. ಲೌಕಿಕಾದೀನಾಂ ಕ್ರಮೇಣ ಜ್ಞೇಯತ್ವೇನ ನಿರ್ದೇಶಾತ್ ಅಸ್ತಿತ್ವ ಆಶಂಕಾ ಪರಮಾರ್ಥತಃ ಮಾ ಭೂತ ಇತ್ಯಾಹ. ಈ ಲೌಕಿಕ, ಶುದ್ಧ ಲೌಕಿಕ ಮತ್ತು ಲೋಕೋತ್ತರ ಇವುಗಳನ್ನು ಸೂಕ್ಷ್ಮದಿಂದ ಸ್ಥೂಲದಿಂದ ಸೂಕ್ಷ್ಮಕ್ಕೆ, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಅನ್ನುವ ಕ್ರಮದಲ್ಲಿ ಬಿಟ್ಟು ಬಿಟ್ಟು ಇದ್ದದ್ದನ್ನು ಗುರುತಿಸ್ತಾ ನೀವು ಹೋಗಬೇಕು ಅಂತ ಹೇಳಿದ್ದರಿಂದಾಗಿ ಕ್ರಮೇಣ ಜ್ಞೇಯತ್ವೇನ ನಿರ್ದೇಶಾತ ಏನಂತ ಮಾರ್ಗದರ್ಶ ಮಾಡಿದ್ದಾರೆ, ಕ್ರಮವಾಗಿ ಇದನ್ನು ಅನುಸರಿಸಬೇಕು ಅಂತ ಹೇಳಿದ್ದಾರೆ. ಆವಾಗ ಒಂದು ಸಂದೇಹನೂ ಬರ್ತದೆ, ಹಾಗಾದರೆ ಅನುಸರಿಸಬೇಕು ಅಂತ ಹೇಳಿದಾರೆ ಅಂದಮೇಲೆ ಅವೆಲ್ಲೂ ಇವೆ ಅಂತಾಯ್ತಲ್ಲ. ಅಸ್ತಿತ್ವ ಆಶಂಕ, ಪರಮಾರ್ಥತಃ ಅಸ್ತಿತ್ವ ಆಶಂಕ, ಇವು ಅತ್ಯಂತಿಕವಾಗಿ ಇವೆ ಅನ್ನೋದೇ ಸಿದ್ಧವಾಗ್ತದೆ. ಎಲ್ಲಿ ಮತ್ತೆ ಅಡ್ಡದಾರಿಗೆ ಹೋಗ್ತೀಯೋ ಅಂತ ತಿಳ್ಕೊಂಡು ಮತ್ತೆ ಹೇಳ್ತದೆ, ಮಾ ಭೂತ, ಹಾಗೆ ನೀನು ತಪ್ಪು ಅರ್ಥ ಮಾಡ್ಕೋಬೇಡ. ನಾವು ಔಪಚಾರಿಕವಾಗಿ ಹೇಳಿದ್ದೀವಿ, ಅನ್ವಯ ವ್ಯತಿರಿಕ ಕ್ರಮ ಅನುಸರಿಸಬೇಕು ಅಂಥೇಳಿ. ಅಧ್ಯಾರೋಪ ಅಪವಾದ, ಮೊದಲು ಆರೋಪ ಮಾಡೋದು ಆಮೇಲೆ ಅಪವಾದ ಮಾಡೋದು. ಆರೋಪ ಮಾಡಿದಷ್ಟಕ್ಕೆ ಅವು ಇವೆ ಅಂತ ಹೇಳ್ತೀಯ ನೀನು? ಅಧ್ಯಾರೋಪ ಅಪವಾದ ಭಾರಿ ಮಜಾ ಅದು. ಮಕ್ಕಳು ಭಾರಿ ಚಂಡಿ ಹಿಡಿದಾಗ ಕಸವರಿಗೆ ಸುಡ್ತಾರೆ, ಆ ಪರಕೆ ತೊಗೊಂಡು ಹಿಂಗೆ ಹಿಂಗೆ ಮಾಡಿ ಅದು ಹೋಗಲಿ ಪಿಶಾಚಿ ಹೋಗಲಿ, ಭೂತ ಹೋಗಲಿ, ರಾಕ್ಷಸ ಹೋಗಲಿ, ಅದು ಬಂದದ್ದು ಎಲ್ಲ ಹೋಗಲಿ ಹೋಗಲಿ ಅಂತ ಬಡಿತಾರೆ. ಅದು ಛಟ್ ಛಟ್ ಛಟ್ ಛಟ್ ಛಟ್ ಛಟ್ ಅಂತ ಶಬ್ದ ಆಗುತ್ತೆ. ಆ ಕೂಸಿಂಗ್ ಕೂತು ಅಳೋದು ನಿಲ್ಲಿಸ್ಬಿಟ್ಟು ದೃಷ್ಟಿ ಹತ್ತಿತ್ತು, ಅದಕ್ಕೆ ದೃಷ್ಟಿ ತೆಗೆದು ಅಳೋದು ನಿಲ್ತು. ಇದಕ್ಕೆ ಅಧ್ಯಾರೋಪ ಅಪವಾದ ಅಂತ ಮೊದಲ ಅದ ಅಂತ ಆರೋಪ ಮಾಡೋದು, ಆಮೇಲೆ ಹೋಯ್ತು ಅಂತ ಆರೋಪ. ಏನು ಇಲ್ಲ, ವ್ಯಾಪಕವಾಗಿ ಸುಳ್ಳು ಸುಳ್ಳು, ಹೋಲ್ ಸೃಷ್ಟಿ ಸುಳ್ಳು ಸುಳ್ಳು. ಒಮ್ಗೆಲೆ ಹೇಳಬಾರ್ದು ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಹೇಳಿ ಆಮೇಲೆ ಹೇಳಬೇಕು. ಇಷ್ಟು ಸುಳ್ಳೆಂಬುವುದು ತಿಳಿಯಲಿಲ್ಲ. ಕಷ್ಟವಿದರೊಳಗೆ ಎಳ್ಳಷ್ಟು ಸುಖ ಇಲ್ಲ. ಇಷ್ಟು ಸುಳ್ಳೆಂಬುವುದು ತಿಳಿಯಲಿಲ್ಲ. ಬರ್ತ್ಡೇ ಡೆತ್ ಡೇ ಸುಳ್ಳು, ಏನ್ರಿ ಮ್ಯಾರೇಜ್ ಡೇ ಸಿಲ್ವರ್ ಜುಬ್ಲಿ ಎಲ್ಲ ಸುಳ್ಳು, ಗೋಲ್ಡನ್ ಜುಬ್ಲಿ ಎಲ್ಲ ಸುಳ್ಳು, ಷಷ್ಟಬ್ದಿ ಪೂರ್ತಿ ಅಂತ ಸುಳ್ಳೇ ಸುಳ್ಳು. ತಿಳಿಯಲಿಲ್ಲ ನೋಡ್ರಿ, ಈಗ ತಿಳ್ತೇನೆ ನೋಡ್ರಿ. ಈಗ ಹೇ ಯಜ್ಞೇಯಾಪ್ಯಕಾರ ಅನ್ಯತ್ರ ವಿಜ್ಞೇಯಾತ್ ಉಪಲಂಬಸ್ತ್ರಿಷು ಸ್ಮೃತಃ. ಅವು ನಾಲ್ಕು ಶಬ್ದ, ಹೇಯ ಬಿಟ್ಟುಕೊಳ್ಬೇಕಾದ್ದು, ಜ್ಞೇಯ ತಿಳಿದುಕೊಳ್ಳಬೇಕಾದ್ದು, ಆಪ್ಯ ತಂದ್ಕೋಬೇಕಾದ್ದು, ಪಾಕ್ಯ ಕಳ್ಕೋಬೇಕಾದ್ದು. ರಾಗದ್ವೇಷಾದಿ ರಾಗದ್ವೇಷ ಮೋಹಾದಯಗಳ ದೋಷಗಳನ್ನು ಪಾಕ್ಯಾನಿ ಪಕ್ತವ್ಯಾನಿ ಕಳ್ಕೋಬೇಕು. ಪಾಕ್ಯ ಅಂದರೆ ಕಳ್ಕೊಬೇಕು, ಅಂದರೆ ಶಬ್ದವರು ಪಕ್ವಗೊಳಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ರಾಗದ್ವೇಷ ಮೋಹ ಇವುಗಳನ್ನು ಸ್ವಚ್ಛಗೊಳಿಸ್ಕೋಬೇಕು, ಕಳ್ಕೋಬೇಕು ಅಂತ ಅರ್ಥ. ದ್ವೇಷವನ್ನು ಸ್ವಚ್ಛ ದ್ವೇಷ ಮಾಡು ಮಾಡು ಬರ್ದಲ್ಲ, ಮೋಹನ ಸ್ವಚ್ಛ ಮೋಹ ಮಾಡು. ಸ್ವಚ್ಛ ಭಾರತನ ಮಾಡಲಿಕ್ಕೆ ಆಗುವುದಲ್ಲ, ಸ್ವಚ್ಛ ಮೋಹ ಸ್ವಚ್ಛ ಮೋಹ. ಪಾಕ್ಯ ಅಂದರೆ ಸ್ವಚ್ಛ ಮಾಡೋದು ಅಂತ ಅರ್ಥ, ಕಳ್ಕೊಬೋದು ಅಂತ ನಾವು ಅದನ್ನು ಗೂಢಾರ್ಥವಾಗಿ ತಗೋಬೇಕು. ಲೌಕಿಗಳನ್ನು ಹೇಯ ಜ್ಞೇಯ ಆಪ್ಯ ಪಾಕ್ಯಾನಿ ವಿಜ್ಞೇಯಾನಿ ಅಗ್ರಯಾಣತಃ ಅಗ್ರಯಾನ ಅವುಗಳವುಗಳ ಮಹತ್ವವನ್ನು ಅವುಗಳವುಗಳ ಸ್ಥಾನದಲ್ಲಿ ಗುರುತಿಸೋದು ಅಗ್ರಯಾಣ. ಅಗ್ರ ಅಂದರೆ ಶ್ರೇಷ್ಠ, ಅವರವ್ರ ಸ್ಥಾನ, ಅವರವ್ರ ಸ್ಥಾನದಲ್ಲಿ ಗುರುತಿಸೋದು, ತಿಳ್ಕೊಂಬೋದು. ತೇಷಾಂ ಆ ತಿಳುವಳಿಕೆಗಳಲ್ಲಿ ವಿಜ್ಞೇಯಾತ್ ಉಪಲಂಭ ತ್ರಿಷು ಸ್ಮೃತ. ವಿಜ್ಞೇಯವನ್ನು ಬಿಟ್ಟುಕೊಟ್ಟು ಉಪಲಂಬ ತ್ರಿಷು ಸ್ಮೃತ, ಇನ್ನು ಉಳಿದ ಮೂರುಗಳಲ್ಲಿ ಅರಿವು ಇರುತ್ತದೆ. ವಿಜ್ಞೇಯವನ್ನು ಬಿಟ್ಟುಬಿಟ್ಟು ಹೇಯದಲ್ಲಿ ಅರಿವಿದೆ, ಆಪ್ಯದಲ್ಲಿ ಅರಿವಿದೆ, ಪಾಕ್ಯದಲ್ಲಿ ಅರಿವಿದೆ. ಹಾಂ, ನೇವನ್ನು ಬಿಡೋದು ಅಂದ್ರೆ ಏನು? ತಿಳಿಯಲ್ಪಟ್ಟದ್ದರಲ್ಲಿ ಅರಿವಿಲ್ಲ, ಕುಡ್ಕೊಂಡಿಲ್ಲ. ಈಗ ತಿಳಿಯಲ್ಪಟ್ಟ ಈ ವಸ್ತುನ ಅರಿವು ಕುಡ್ಕೊಂಡ್ಬಿಟ್ರೆ ಅರಿವನ್ನು ವಿಡ್ರಾ ಮಾಡ್ಕೊಳ್ಳಿ ಬರೋದಿಲ್ಲ, ಮತ್ತು ಇದನ್ನು ಬಿಟ್ಕೊಂಡು ಬರೋಂಗಿಲ್ಲ. ನಾವು ಏನನ್ನು ಕುಡ್ಕೊಳ್ಳೋದೇ ಇದ್ದದನ್ನು ಮಾತ್ರ ಬಿಟ್ಬಿಡ್ತೀವಿ, ಕುಡ್ಕೊಂಡದನ್ನು ಬಿಟ್ಕೊಳ್ಳಿಕ್ಕೆ ಆಗೋದು. ಅರಿವಾಯಿತು ಅಂತ ಅಲ್ಲಿಗೆ ಅಷ್ಟೇ, ಅರಿವು ಆಯಿತು ಅನ್ನೋಕ್ಕಿಂತ ಅರಿವು ಅರಿವು ಅಷ್ಟೇ. 350 ಹೇಯಾನಿ ಚ ಲೌಕಿಕಾಧೀನಿ ತ್ರೀಣಿ ಜಾಗರಿತ ಸ್ವಪ್ನ ಸುಷುಪ್ತಾನಿ ಆತ್ಮನಿ ಅಸತ್ವೇನ ರಜ್ವಾಂ ಸರ್ಪವತ್ ಹಾತವ್ಯಾನಿ ಇತ್ಯರ್ಥ. ಬಿಟ್ಬಿಡ್ಬೇಕು ನೋಡ್ರಿ ಅದನ್ನು, ಏನಂತ ಬಿಡಬೇಕು? ರಜ್ಜುವಿನಲ್ಲಿಯ ಸರ್ಪವನ್ನು ಹೇಗೆ ಬಿಟ್ಬಿಡ್ತೇವೋ ಹಾಗೆ ಇದು ಇವು ಆರೋಪಿತವಾಗಿದ್ದರಿಂದಾಗಿ ಬಿಟ್ಕೊಡ್ಬೇಕು. ಹೇ ಯಾನಿ ಏನುಗಳನ್ನು? ಲೌಕಿಕಾದೀನಿ ಆದಿ ಪದಾರ್ಥ, ಲೌಕಿಕ ಶುದ್ಧ ಲೌಕಿಕ ಲೋಕೋತ್ತರ ತ್ರೀಣಿ, ಈ ಮೂರು ಅಂದರೆ ಏನು? ಮೂರು ಅಂದರೆ ಎಚ್ಚರ ಜಾಗೃತ ಸ್ವಪ್ನ ಸುಷುಪ್ತಾನಿ ಆತ್ಮನಿ, ಆತ್ಮನಲ್ಲಿ ಅಸತ್ವೇನ ಇಲ್ಲದೇ ಇದ್ದದ್ದು ಆರೋಪಿತವಾಗಿದೆ. ಆದ್ರೆ ಅದಕ್ಕೆ ಗುರುತಿಸ್ಬೇಕು. ಬಿಡೋದು ಅಂದ್ರೆ ಏನು? ಅದು ಮತ್ತೆ ಬರಬಾರ್ದು ಅಂತ ತಿಳ್ಕೊಂಡಾರೆ. ಗುರುತಿಸ್ಬಿಟ್ರೆ ಹೋಯ್ತಾರ ತಾನೇ ಹೋಗ್ಬಿಡ್ತದೆ. ಹೋಗೋದಂದ್ರೇನು? ತನ್ನ ಸತ್ಯತಾ ಕಳ್ಕೊಳ್ತಾರೆ. ಕಥಂ ರಜ್ವಾಂ ಸರ್ಪವತ್, ಉದಾಹರಣೆ ಕೊಡ್ತಾರೆ. ಹಾತವ್ಯಾನಿ ಇತ್ಯರ್ಥ. ಈ ಥರ ಅದರಿಂದ ಬಿಡುಗಡೆಯನ್ನು ಹೊಂದಬೇಕು, ಅವುಗಳನ್ನು ಬಿಡತಕ್ಕಂಥದ್ದು. ನೆಕ್ಸ್ಟ್ ಜ್ಞೇಯಂ ಇಹ ಚತುಷ್ಕೋಟಿ ವರ್ಜಿತಂ ಪರಮಾರ್ಥ ತತ್ವಂ. ಪಾರಮಾರ್ಥಿಕ ತತ್ವವನ್ನು ಚತುಷ್ಕೋಟಿ 4 ಕೋಟಿ ಥರ ಮಾತಾಡ್ತಾರಲ್ಲ ಅವೆಲ್ಲವೂ ಕೂಡ ತಿಳ್ಕೊ, ಅವೆಲ್ಲ ಬಿಡಬೇಕಾದದ್ದೇ. ವರ್ಜಿತಂ ಬಿಡಬೇಕು. ಇನ್ನು ಮುಂದೆ ಹೇಳ್ತಾರೆ, ಆಪ್ಯಾನಿ ಆಪ್ತವ್ಯಾನಿ ತ್ಯಕ್ತ ಬಾಹ್ಯ ಈಶನಾತ್ರಯೇಣ ಭಿಕ್ಷುಣ ಪಾಂಡಿತ್ಯ ಬಾಲ್ಯ ಮೌನಾಖ್ಯಾನಿ ಸಾಧನಾನಿ. ಈ 4 ಕೋಟಿ ಹೇಳಿಕೆಗಳಿಂದ ಕೂಡಿದಂತಹ ಉಪಾಖ್ಯಾನಗಳು, ಏನು ಪ್ರವಚನಗಳು ಇತ್ಯಾದಿ ಮಾರ್ಗದರ್ಶನಗಳಿವೆಯೋ ಇವುಗಳು ಇಲ್ಲದೇ ಇದ್ದಂತಹ ಪಾರಮಾರ್ಥಿಕ ತತ್ವವನ್ನು ನೀವು ಜ್ಞೇಯಂ. ಅರ್ಥ ಆಗಲಿಲ್ಲ. ಇವುಗಳು ಇಲ್ಲದೆ ಇದ್ದಂತಹ ಪಾರಮಾರ್ಥಿಕ ತತ್ವ ತಜ್ಞೇಯಂ, ಅರ್ಥಾತ್ ಇವುಗಳನ್ನು ಬಿಡ್ರಿ ಅಂತ ಅರ್ಥ. ಇವುಗಳನ್ನು ಬಿಡ್ರಿ ಜ್ಞೇಯಂ, ಅದನ್ನು ಗುರುತಿಸ್ರಿ. ಮುಂದಿನೇನು ಆಪ್ಯ, ಏಷಣಾತ್ರಯಗಳನ್ನು ಬಿಟ್ಟುಕೊಟ್ಟು ಒಬ್ಬ ಭಿಕ್ಷುಕ ಅವನು ಹೊಂದಬೇಕಾದಂತಹ ಪಾಂಡಿತ್ಯ, ಬಾಲ್ಯ, ಮೌನ ಅನ್ನುವ ಸಾಧನೆಗಳು. ಪಾಂಡಿತ್ಯ ಉಪಾಯತ್ವೇನ, ಏನು ಉಪಾಯತ್ವ? ಪಾಂಡಿತ್ಯ, ಬಾಲ್ಯ, ಮೌನಾಖ್ಯಾನ ಬರ್ಕೊಡಿ, ಸ್ವಲ್ಪ ನೋಟ್ಸ್ ಇದೆ ಬರ್ಕೊಡಿ. ಯಾವ ಅವಸ್ಥೆಗಳೇ ಆಗಲಿ ನಿಮ್ಮ ಅನುಕೂಲಕ್ಕಾಗಿ ಬರೆಸ್ತಾ ಇದ್ದೇನಷ್ಟೇ. ಏನು ಬರ್ಕೊಂಡ್ರಿ? ಯಾವ ಅವಸ್ಥೆಗಳಾಗಲಿ ಸರ್ಪದಂತೆ ಆತ್ಮನಲ್ಲಿ ತೋರಿವೆಯೇ ವಿನಃ ಸ್ವಭಾವದಿಂದ ಅವು ಪಾರಮಾರ್ಥಿಕ ಅಲ್ಲ. ಒಬ್ಬನೊಬ್ಬ ಪ್ರಾಮಾಣಿಕ ಸಾಧಕನು, ಶಾಸ್ತ್ರಗಳಲ್ಲಿ ಶ್ರದ್ಧೆ ಉಳ್ಳವನಾಗಿ, ಆಚಾರ್ಯರ ಅನುಗ್ರಹದಿಂದ ಜ್ಞಾನವನ್ನು ಪಡೆಯಬೇಕು. ಇದನ್ನು ಪಾಂಡಿತ್ಯವೆಂದು ಕರೆಯುತ್ತಾರೆ. ವಿಷಯಾನಂದಗಳನ್ನು ಕಳೆದುಕೊಳ್ಳುವಂತಹ ಜ್ಞಾನ ಬಲವು ಇದ್ದದ್ದೇ ಆದರೆ ಅದಕ್ಕೆ ಬಾಲ್ಯವೆನ್ನುತ್ತಾರೆ. ಮೂರನೇದ್ದು ಅನಾತ್ಮ ಪ್ರತ್ಯಯಗಳನ್ನು ಸಾರರಹಿತವಾದದ್ದು ಎಂದು ತಿಳಿದ ನಂತರ ಏನು ಆತ್ಮಾನುಸಂಧಾನವು ಆಗುತ್ತದೆಯೋ ಅದು ಮೌನವೆನಿಸುತ್ತದೆ. ಇವು ಮೂರು ಜ್ಞಾನಿಯಾದ ಸನ್ಯಾಸಿಗೆ ವಿಧಿಸಿರುವ ಸಾಧನೆಗಳು. ಇತರ ಸನ್ಯಾಸಿಗಳು ಸಾಧನೆ ತೊಡಗಿರ್ತಾರೆ, ಆದರೆ ಇವು ಸ್ಪಷ್ಟ ಇರಬೇಕು. ಜ್ಞಾನಿಗಳು ಅಂದರೆ ಸಹಜವಾಗಿ ಅವರು ಹೀಗಿರ್ತಾರೆ ಅಂತ. ಓಕೆ. ಓಂ ಓಂ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜೀ ಕೀ. ಓಂ ತತ್ಸತ್. ಜೈ ಶ್ರೀ ದಾನಂದ್ ಜೀ.